ಕೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಸಂಸದೀಯ ವ್ಯವಸ್ಥೆಯು ಜಗತ್ತಿನಲ್ಲೇ ಹೆಚ್ಚು ಪ್ರಜಾಪ್ರಭುತ್ವ ಗುಣ ಹೊಂದಿದೆ, ಕೇಂದ್ರ ಸಚಿವ ಕಿರಣ್ ರಿಜಿಜು. ಪೊಲೀಸ್ ಇಲಾಖೆಯ ಮುಂಜಾಗ್ರತಾ ಕ್ರಮದಿಂದ ಅಪರಾಧಗಳಿಗೆ ಕಡಿವಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶ್ರೀಕ್ಷೇತ್ರ ಧರ್ಮಸ್ಥಳ ವಿರುದ್ದ ಅಪಪ್ರಚಾರ ಖಂಡಿಸಿ ಜೆಡಿಎಸ್ ವತಿಯಿಂದ ನಾಳೆ ಧರ್ಮಸ್ಥಳ ಸತ್ಯಯಾತ್ರೆ. ನಾಳೆ 125ನೇ ಆವೃತ್ತಿಯ ಮನ್ ಕಿ ಬಾತ್, ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಭದ್ರಾವತಿ, ಈಗ ಸಮಯ 6:51. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಂಧುವರಿಗೆಲ್ಲ ಸ್ವಾಗತ. ಆತ್ಮೀಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಣ್ಣು ಆರೋಗ್ಯ ಕಾರ್ಡ್ ಕುರಿತು ಶಿವಮೊಗ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮಮತಾ ಆರ್ ಅವರಿಂದ ಮಾಹಿತಿ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಮಮತಾ ಆರ್, ಸಹಾಯಕ ಕೃಷಿ ನಿರ್ದೇಶಕಿ, ಜಾಕ್ರೋನಿ ಕಚೇರಿ, ಶಿವಮೊಗ್ಗ. ಇವತ್ತು ನಾನು ಮಣ್ಣಿನ ಆರೋಗ್ಯ ಚೀಟಿ ಅಥವಾ ಮಣ್ಣು ಪರೀಕ್ಷೆ ಮಹತ್ವ ಇದರ ಬಗ್ಗೆ ಮಾತಾಡ್ತೀನಿ. ಸಸ್ಯಗಳ ಆರೋಗ್ಯಪೂರ್ಣ ಬೆಳವಣಿಗೆಗೆ ಒಟ್ಟು 17 ಪೋಷಕಾಂಶಗಳ ಅಗತ್ಯವಿರುತ್ತದೆ. ಇವುಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕವು ಅಂದರೆ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್. ಇವು ಸ್ವಾಭಾವಿಕವಾಗಿ ಗಾಳಿ ಮತ್ತು ನೀರಿನ ಮೂಲಕ ಸಸ್ಯಗಳಿಗೆ ಸಿಗುತ್ತೆ. ಉಳಿದ 14 ಪೋಷಕಾಂಶಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಇವು ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕೆಂದು ಇವುಗಳನ್ನು ಪ್ರಧಾನ ಪೋಷಕಾಂಶಗಳೆಂದು ವಿಂಗಡಿಸಲಾಗಿದೆ. ಹಾಗೂ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ ಇವುಗಳನ್ನು ಉಪ ಪ್ರಧಾನ ಪೋಷಕಾಂಶಗಳೆಂದು ಹಾಗೂ ಕಬ್ಬಿಣ, ಮ್ಯಾಂಗನೀಸ್, ಸತು, ಬೋರಾನ್, ತಾಮ್ರ, ಮಾಲಿಬ್ಡಿನಮ್, ಕ್ಲೋರಿನ್, ನಿಕ್ಕಲ್ ಇವು ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬೇಕೆಂದು ಇವುಗಳನ್ನು ಲಘು ಪೋಷಕಾಂಶಗಳೆಂದು ವಿಂಗಡಿಸಲಾಗಿದೆ. ಇವುಗಳಲ್ಲಿ ಯಾವುದೇ ಒಂದು ಪೋಷಕಾಂಶ ಕೊರತೆಯಾದರೂ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರಿ ಇಳುವರಿ ಕುಂಠಿತವಾಗುತ್ತದೆ. ಇದರಿಂದಾಗಿ ಪ್ರತಿಯೊಬ್ಬ ರೈತ ಬಂಧವರು ಮಣ್ಣು ಪರೀಕ್ಷೆಯನ್ನು ಮಾಡಿಸಲೇಬೇಕು. ಮಣ್ಣು ಪರೀಕ್ಷೆಯ ಮಹತ್ವ ಏನಂದ್ರೆ ಇದು ಮಣ್ಣು ದೈವದತ್ತವಾದ ಪ್ರಕೃತಿಯ ಒಂದು ಅಮೂಲ್ಯ ಕೊಡುಗೆ. ನಾವು ಬೆಳೆಯುವ ಎಲ್ಲಾ ಬೆಳೆಗಳಿಗೂ ಮಣ್ಣು ಮೂಲಾಧಾರವಾಗಿದೆ. ಮಣ್ಣಿನ ಮಾದರಿಯನ್ನು ಪ್ರಯೋಗಾಲಯದಲ್ಲಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅದರ ಫಲವತ್ತತೆಯನ್ನು ತಿಳಿದು ಮತ್ತು ವಿವಿಧ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಸಮತೋಲನವಾಗಿ ಒದಗಿಸಲು ಶಿಫಾರಸು ಮಾಡುವುದು, ಅಲ್ಲದೆ ಮಣ್ಣಿನಲ್ಲಿನ ರಸಸಾರ ಮತ್ತು ಲವಣಾಂಶ ಮಟ್ಟ ಅರಿತು ಸುಧಾರಣೆಗೆ ಮಾರ್ಗದರ್ಶನ ಮಾಡುವುದೇ ಮಣ್ಣು ಪರೀಕ್ಷೆಯ ಉದ್ದೇಶ. ಮಣ್ಣಿನ ರಸಸಾರ ಅಂದ್ರೆ ಪಿಎಚ್ ಅಂತೀವಿ. ಇದು ನಾರ್ಮಲ್ ರೇಂಜ್ 6.5 to 7.5 ಇರಬೇಕು. ಆರು ಪಾಯಿಂಟ್ ಐದಕ್ಕಿಂತ ಕಡಿಮೆ ಎಂದರೆ ಅದನ್ನು ಆಮ್ಲೀಯ ಮಣ್ಣು ಅಂತೀವಿ, ಅಂದ್ರೆ ಅಸಿಡಿಕ್ ಸಾಯಿಲ್. ಇದರ ನಿವಾರಣೆಗೆ ಸುಣ್ಣವನ್ನು ಬಳಸಬೇಕು, ಎಕರೆಗೆ 200-250 ಕೆಜಿ. 7.5 ಜಾಸ್ತಿ ಇದ್ದರೆ ಅದನ್ನು ಕ್ಷಾರೀಯ ಮಣ್ಣು ಅಂದ್ರೆ ಜಿಪ್ಸಮ್ ಸೇರಿಸಬೇಕು, 100-150 ಕೆಜಿ. ಮಣ್ಣು ಪರೀಕ್ಷೆ ಏನಕ್ಕೆ ಮಾಡಿಸ್ಬೇಕು ಅಂದ್ರೆ, ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸರಿಯಾದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡೋದು ಮತ್ತು ಮಣ್ಣಿನಲ್ಲಿರುವ ಪೋಷಕಾಂಶಗಳ ಮಟ್ಟವನ್ನು ಅರಿತು ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲು. ಮತ್ತು ಮಣ್ಣು ಮಾದರಿ ಯಾವಾಗ ತೆಗಿಬೇಕು ಅಂದ್ರೆ, ಮುಂಗಾರು ಮಳೆಯ ಮುಂಚೆ ಇಲ್ಲವೇ ಬೆಳೆ ಕಟಾವಾದ ನಂತರ ಅಥವಾ ಗೊಬ್ಬರ ಹಾಕೋದಕ್ಕೆ ಮೊದಲು. ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳು ಸೂಕ್ತ. ಖುಷ್ಕಿ ಜಮೀನಿನಲ್ಲಿ 2-3 ವರ್ಷಕ್ಕೊಮ್ಮೆ ಒಂದ್ಸಾರಿ, ನೀರಾವರಿ ಜಮೀನಿನಲ್ಲಿ ಪ್ರತಿ ವರ್ಷ. ನಿಂತ ಬೆಳೆಗಳ ಜಮೀನಿನಲ್ಲಿ ಮಣ್ಣಿನ ಮಾದರಿ ತೆಗಿಬೇಕು ಅಂದ್ರೆ ಬೆಳೆಗಳ ಸಾಲುಗಳ ಮಧ್ಯದಲ್ಲಿ ತೆಗಿಬೇಕು ಮತ್ತು ರಸಗೊಬ್ಬರ ಹಾಕಿದ 3 ನಂತರ ಮಣ್ಣಿನ ಮಾದರಿಯನ್ನು ತೆಗಿಬೇಕು. ಮಣ್ಣಿನ ಮಾದರಿ ತೆಗೆಯುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಅದು ಏನೆಂದರೆ, ಮಣ್ಣಿನ ಮಾದರಿಯನ್ನು ಗೊಬ್ಬರದ ಗುಂಡಿ, ಮರದ ಕೆಳಗೆ, ಬಾವಿಗಳ ಹತ್ತಿರ, ವಿದ್ಯುತ್ ಕಂಬದ ಹತ್ತಿರ, ಬದುವಿನ ಹಾಗೂ ನೀರಾವರಿ ಕಾಲುಗಳ ಪಕ್ಕದಲ್ಲಿ ತೆಗಿಬಾರದು. ಇಲ್ಲಿ ತೆಗೆದ್ರೆ ಮಣ್ಣಿನ ನೈಜ ಫಲವತ್ತತೆ ಚಿತ್ರಣ ಸಿಗುವುದಿಲ್ಲ. ಈ ರೀತಿ ಪ್ರತಿಯೊಬ್ಬ ರೈತ ಬಾಂಧವರು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡಿಸಿ ಪ್ರತಿಯೊಬ್ಬರು ಮಣ್ಣಿನ ಆರೋಗ್ಯ ಕಾರ್ಡ್ ಅಂದ್ರೆ ಸಾಯಿಲ್ ಹೆಲ್ತ್ ಕಾರ್ಡ್, ಪ್ರತಿಯೊಬ್ಬರು ತಮ್ಮ ಹತ್ತಿರ ಈ ಚೀಟಿ ಇರಬೇಕು. ಈ ಚೀಟಿಯಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರದ ಹೆಸರು, ವಿಳಾಸ ಇರುತ್ತದೆ ಮತ್ತು ವಿಶ್ಲೇಷಣೆ ದಿನಾಂಕ ಇರುತ್ತದೆ ಮತ್ತು ಮಾದರಿ ತೆಗೆದ ದಿನಾಂಕ ಮತ್ತು ಸರ್ವೆ ನಂಬರ್, ರೈತರ ಹೆಸರು, ವಿಳಾಸ ಮತ್ತು ಯಾವ ಬೆಳೆ ಇರುತ್ತೆ ಮತ್ತು ಎಷ್ಟು ವಿಸ್ತೀರ್ಣ ಇರುತ್ತೆ, ಮಣ್ಣಿನ ವಿಧ ಮತ್ತು ಕ್ಷೇತ್ರ ಚಿತ್ರ ಇರುತ್ತೆ. ಈ ಮಾದರಿಯಲ್ಲಿ 12 ಪ್ಯಾರಾಮೀಟರ್ ಅಥವಾ ಅಂಶಗಳ ಬಗ್ಗೆ ಒಂದು ನಾರ್ಮಲ್ ರೇಂಜ್ ಇರುತ್ತೆ. ಲಭ್ಯವಿರುವ ಸಾರಜನಕ ಅಂದ್ರೆ 280-560 ಕೆಜಿ ಪರ್ ಹೆಕ್ಟರ್ ಇರಬೇಕು. ಲಭ್ಯವಿರುವ ರಂಜಕ ಅಂದ್ರೆ ಫಾಸ್ಫರಸ್, ಇದು ಶ್ರೇಣಿ 10-25 ಕೆಜಿ ಪರ್ ಹೆಕ್ಟರ್ ನಾರ್ಮಲ್ ರೇಂಜ್ ಇರಬೇಕು. ಲಭ್ಯವಿರುವ ಪೊಟ್ಯಾಸಿಯಂ 120-280 ಕೆಜಿ ಪರ್ ಹೆಕ್ಟರ್ ನಾರ್ಮಲ್ ರೇಂಜ್ ಇರಬೇಕು. ಪಿಎಚ್ ಅಂದ್ರೆ ರಸಸಾರ ಮತ್ತು ಇಸಿ 1 ಕಡಿಮೆ ಇರಬೇಕು. ಸಾವಯವ ಇಂಗಾಲ 0.5-0.75% ಇರಬೇಕು. ಲಭ್ಯವಿರುವ ಗಂಧಕ ಅಂದರೆ ಶ್ರೇಣಿ 10 PPM ಇರಬೇಕು. ಲಭ್ಯವಿರುವ ಸತು ಅಂದರೆ ಜಿಂಕ್ 0.6 PPM ಇರಬೇಕು. ಲಭ್ಯವಿರುವ ಬೋರಾನ್ 0.5 ಜಾಸ್ತಿ ಇರಬೇಕು PPM. ಲಭ್ಯವಿರುವ ಕಬ್ಬಿಣ 4.5 ಜಾಸ್ತಿ ಇರಬೇಕು. ಲಭ್ಯವಿರುವ ಮ್ಯಾಂಗನೀಸ್ ಶ್ರೇಣಿ 2 ಇರಬೇಕು. ಲಭ್ಯವಿರುವ ಕಾಪರ್ ಅಂದ್ರೆ ತಾಮ್ರ 0.2 ಜಾಸ್ತಿ ಇರಬೇಕು. ಇದರಲ್ಲಿ ಕೆಳಗಡೆ ನಿಗದಿತ ಮಟ್ಟಕ್ಕಿಂತ ಆ ಪೋಷಕಾಂಶ ಕಡಿಮೆ ಇದ್ದ ಪಕ್ಷದಲ್ಲಿ ಕೊರತೆ ಎಂದು ಪರಿಗಣಿಸಿ ಕೆಂಪು ಬಣ್ಣದಿಂದ ಚಿತ್ರ ನಮೂದಿಸಿರುತ್ತಾರೆ. ನಿಗದಿತ ಮಟ್ಟಕ್ಕಿಂತ ಆ ಪೋಷಕಾಂಶ ಜಾಸ್ತಿ ಇದ್ದ ಪಕ್ಷದಲ್ಲಿ ಕೊರತೆ ಇಲ್ಲ ಎಂದು ಹಸಿರು ಬಣ್ಣದಿಂದ ಚಿತ್ರ ನಮೂದಿಸಿರುತ್ತಾರೆ. ಒಟ್ಟಾರೆ ಈ ಮಣ್ಣು ಆರೋಗ್ಯ ಚೀಟಿಯಲ್ಲಿ ರಸಗೊಬ್ಬರ ಸಂಯೋಜನೆ 1 ಮತ್ತು ರಸಗೊಬ್ಬರ ಸಂಯೋಜನೆ 2 ಇರುತ್ತದೆ. ರೈತ ಬಾಂಧವರು ಯಾವುದಾದರೂ ಒಂದನ್ನು ಉಪಯೋಗಿಸಿಕೊಳ್ಳಬಹುದು. ಒಟ್ಟಾರೆ ಹೇಳೋದಾದ್ರೆ ಪೋಷಕಾಂಶಗಳ ಕೊರತೆ ನೀಗಿಸಲು ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರ ಬಳಕೆ ಮಾಡುವುದು ಒಳ್ಳೆಯದು. ಫಲವತ್ತಾದ ಮಣ್ಣನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದುವರೆಗೂ ಮಣ್ಣು ಆರೋಗ್ಯ ಕಾರ್ಡ್ ಕುರಿತು ಶಿವಮೊಗ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮಮತಾ ಆರ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಕುರಿತು ಶಿವಮೊಗ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಕೃಷಿ ಅಧಿಕಾರಿಗಳಾದ ಶಿವಪ್ರಸಾದ್ ಆರ್ ಅವರಿಂದ ಮಾಹಿತಿ ಕೇಳೋಣ. ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು. ನಾನು ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೃಷಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ರೈತ ಬಾಂಧವರಲ್ಲಿ ತಿಳಿಸಕ್ಕೆ ನನಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಆ ಟಾಪಿಕ್ ಏನಂತಂದ್ರೆ, ಕೇಂದ್ರ ಪುರಸ್ಕೃತ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪ್ರತಿ ಅನಿ ಅಧಿಕ ಬೆಳೆ ಅಂದ್ರೆ PMKRK